ಪಿಯುಸಿ ಕಲಾ ವಾಣಿಜ್ಯ ವಿಜ್ಞಾನ ವಿಭಾಗಗಳಿಗೆ ಹಾಗೂ ಬಿಎ ಬಿಕಾಂ ಬಿಬಿಎ ಬಿಸಿಎ ತರಗತಿಗಳ ಪ್ರವೇಶಕ್ಕಾಗಿ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆಗಳು ಡಾಕ್ಟರ್ ವಿನಾಯಕ್ ಗ್ರಾಮ್ ಪುರೋಹಿತ್ 9441266635, ಶ್ರೀ ಟಿಆರ್ ಕುಲಕರ್ಣಿ 9448985968. ಅಸ್ಪೃಶ್ಯತೆಯು ಗುಲಾಮಗಿರಿಗಿಂತ ಕೆಟ್ಟದ್ದು ಮಾತ್ರವಲ್ಲ ಕ್ರೌರ್ಯದಿಂದಲೂ ಕೂಡಿರುವಂಥದ್ದು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರಕಟಣೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ ಬೆಂಗಳೂರು. ರಾಜ್ಯದ ಆಹಾರ ಮಾರಾಟಗಾರರಲ್ಲಿ ಒಂದು ಮನವಿ. ಸಾರ್ವಜನಿಕರಿಗೆ ಸುರಕ್ಷಿತ ಮತ್ತು ಪೌಷ್ಟಿಕಾಂಶ ಭರಿತ ಆಹಾರವನ್ನು ಒದಗಿಸುವ ಉದ್ದೇಶದಿಂದ ಈಟ್ ರೈಟ್ ಇಂಡಿಯಾ ಅಭಿಯಾನದಡಿ ಈಟ್ ಹೆಲ್ತಿ, ಈಟ್ ಸೇಫ್ ಮತ್ತು ಈಟ್ ಸಸ್ಟೈನಬಲ್ ಅಂಶಗಳ ಕುರಿತಂತೆ ಜಾಗೃತಿ ಮೂಡಿಸಲಾಗುತ್ತಿದೆ. ಜನಸಾಮಾನ್ಯರು ಹೆಚ್ಚಾಗಿ ಸೇರುವಂತಹ ಪೂಜಾ ಸ್ಥಳಗಳು, ಬೀದಿ ಬದಿ ಆಹಾರ ಮಳಿಗೆಗಳು, ಶಾಲೆ, ಶಿಕ್ಷಣ ಸಂಸ್ಥೆಗಳು, ಮಾರುಕಟ್ಟೆ, ರೈಲು ನಿಲ್ದಾಣ ಹಾಗೂ ಸುತ್ತಮುತ್ತಲ ಆಹಾರ ಮಾರಾಟಗಾರರಿಗೆ ಫಾಸ್ಟ್ಯಾಗ್ ತರಬೇತಿ ನೀಡಿ ಪ್ರಮಾಣ ಪತ್ರ ನವೀಕರಣ ಮಾಡಿಕೊಡಲಾಗುತ್ತದೆ. ಸಂಪರ್ಕಿಸಿ 08032727035. ಪ್ರಕಟಣೆ. ಆಹಾರ ಸುರಕ್ಷತೆ ಮತ್ತು ಔಷಧಾಡಳಿತ. ತಜ್ಞವಾಣಿ. ಆಕಾಶವಾಣಿ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ರಿವಾರ್ಡ್ ಯೋಜನೆಯ ಕುರಿತು ಬಾಗಲಕೋಟೆಯ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಮಣ್ಣು ವಿಜ್ಞಾನ ವಿಭಾಗದ ಮುಖ್ಯಸ್ಥರು ಹಾಗೂ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಪ್ರವೀಣ್ ಕುಮಾರ್ ನಾಯಕವಾಡಿ ಅವರಿಂದ ಮಾಹಿತಿ. ನಮಸ್ಕಾರ, ನಾನು ಪ್ರವೀಣ್ ಕುಮಾರ್ ಬಾಬುಜಿ ನಾಯ್ಕೋಡಿ, ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟದಲ್ಲಿ ಸಹಪ್ರಾಧ್ಯಾಪಕನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ ಹಾಗೂ ಮಣ್ಣು ವಿಜ್ಞಾನ ವಿಭಾಗದ ಮುಖ್ಯಸ್ಥನೂ ಆಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಈಗ ತಮ್ಮೆಲ್ಲರ ಒಂದು ಗಮನಕ್ಕೆ ನಾನು ತರಬಯಸುವುದೇನೆಂದರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಹಾಗೂ ವಿಶ್ವಬ್ಯಾಂಕ್ ನೆರವಿನ ಮೂಲಕ ಒಂದು ಮಹತ್ವವಾದ ಯೋಜನೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅನುಷ್ಠಾನಗೊಳ್ತಾ ಇದೆ. ಅದರ ಹೆಸರು ರಿವಾರ್ಡ್ ಅಂತ ಹೇಳಿ. ರಿವಾರ್ಡ್ ಅಂದರೆ ರಿಜುವಿನೇಷನ್ ಆಫ್ ವಾಟರ್ಶೆಡ್ ಫಾರ್ ಅಗ್ರಿಕಲ್ಚರ್ ರೆಸಿಲಿಯನ್ಸ್ ಥ್ರೂ ಇನೋವೇಟಿವ್ ಡೆವಲಪ್ಮೆಂಟ್. ಇದು ನಮ್ಮ ಕನ್ನಡದಲ್ಲಿ ಕೃಷಿ ಸುಸ್ಥಿರತೆಗಾಗಿ ನವೀನ ಅಭಿವೃದ್ದಿ ಮೂಲಕ ಜಲಾನಯನ ಪುನಶ್ಚೇತನಗೊಳಿಸುವುದು. ಈ ಒಂದು ಮಹತ್ವಾಕಾಂಕ್ಷಿ ಯೋಜನೆ ನಮ್ಮ ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಇದು ಅನುಷ್ಠಾನಕ್ಕೆ ಬರ್ತಾ ಇದೆ. ಈ ಅನುಷ್ಠಾನಗೊಳ್ಳುವ ಪ್ರಕ್ರಿಯೆಯಲ್ಲಿ ಇದರ ಮಾದರಿಯಾಗಿ ಬೇರೆ ರಾಜ್ಯಗಳಲ್ಲಿಯೂ ಸಹ ಈ ಒಂದು ಯೋಜನೆ ಅನುಷ್ಠಾನಗೊಳಿಸುವ ಕಾರ್ಯಕ್ರಮ ಸಜ್ಜುಗೊಳ್ತಾ ಇದೆ. ಈ ಯೋಜನೆಯ ಮುಖ್ಯ ಉದ್ದೇಶ ಏನು ಅಂದರೆ ನಮ್ಮ ಕೃಷಿ ಅಥವಾ ಕೃಷಿಯೇತರ ಜಮೀನಿನ ಮಣ್ಣು ಮತ್ತು ನೆಲದ ಸಾಮರ್ಥ್ಯವನ್ನು ನಾವು ಕಂಡುಹಿಡಿತೇವೆ. ಆ ಸಾಮರ್ಥ್ಯದ ಅನುಸಾರವಾಗಿ ಅದಕ್ಕೆ ಆಯಾ ಪ್ರದೇಶದ ಹವಾಗುಣದ ಮಾಹಿತಿಯೊಂದಿಗೆ ಆ ಪ್ರದೇಶದಲ್ಲಿ ಬೆಳೆಯಬೇಕಾದ ಬೆಳೆಗಳು, ಸೂಕ್ತ ಬೆಳೆಗಳು ಯಾವುವು ಅಂತ ನಾವು ಸಿದ್ಧ ಮಾಡಿ ಅದರ ನಕ್ಷೆಗಳನ್ನು ತಯಾರು ಮಾಡ್ತೇವೆ. ಎರಡನೇದಾಗಿ ಪ್ರತಿ ರೈತರ ಜಮೀನಿನ ಪೋಷಕಾಂಶಗಳ ಬಗ್ಗೆ ಅಧ್ಯಯನ ಮಾಡಿ ಅವುಗಳ ಪ್ರಯೋಗಾಲಯದ ವಿಶ್ಲೇಷಣೆ ಮಾಡಿ ಅವುಗಳಲ್ಲಿರುವಂತಹ ಪೋಷಕಾಂಶಗಳ ಗುಣಮಟ್ಟಗಳ ಬಗ್ಗೆನೂ ಸಹ ನಾವು ಮಾಹಿತಿ ತಯಾರು ಮಾಡಿ ಕೊಡ್ತೀವಿ. ಇನ್ನು ಮೂರನೇದಾಗಿ ಮಣ್ಣು ಮತ್ತು ನೀರು ಸಂರಕ್ಷಣೆ ಕಾರ್ಯಕ್ರಮಗಳು ಅಥವಾ ವಿಧಾನಗಳು, ಯಾವ ವಿಧಾನದಲ್ಲಿ ಮಣ್ಣು ಮತ್ತು ನೀರು ಸಂರಕ್ಷಣೆ ನಾವು ಮಾಡಬಹುದು ಆಯಾ ಪ್ರದೇಶಗಳಿಗೆ ಅನ್ನುವಂತಹ ಶಿಫಾರಸನ್ನು ನಾವು ಕೊಡ್ತೀವಿ. ಇದು ಮುಖ್ಯವಾದ ಚಟುವಟಿಕೆಗಳು. ಆಮೇಲೆ ಇದರಲ್ಲಿ ಹೇಗೆ ಸಂಸ್ಥೆಗಳು ಮತ್ತು ಸರ್ಕಾರ ಅಥವಾ ರೈತರು ಪಾಲ್ಗೊಳ್ತಾರೆ ಅನ್ನುವಂತಹ ಒಂದು ವಿಚಾರ ನಿಮ್ಮ ಗಮನಕ್ಕೆ ತರಲು ಇಷ್ಟಪಡ್ತೀನಿ. ಮುಖ್ಯವಾಗಿ ವಿಶ್ವವಿದ್ಯಾಲಯಗಳು, ನಮ್ಮ ರಾಜ್ಯದಲ್ಲಿರುವಂತಹ ಎಲ್ಲ ಕೃಷಿ ಕೃಷಿಯೇತರ ವಿಶ್ವವಿದ್ಯಾಲಯಗಳು, ನಾವು ಮಣ್ಣು ಮತ್ತು ನೆಲ ಇವುಗಳ ವೈಜ್ಞಾನಿಕ ವಿಶ್ಲೇಷಣೆ ಸಮೀಕ್ಷೆ ಮಾಡಿ ಅವುಗಳ ಗುಣಮಟ್ಟ, ಅವುಗಳ ಸಾಮರ್ಥ್ಯದ ಬಗ್ಗೆ ಅಧ್ಯಯನ ಮಾಡಿ ಅವುಗಳಿಗೆ ನಾವು ಸಾಮರ್ಥ್ಯದ ವಿಚಾರದಲ್ಲಿ ಅವುಗಳಿಗೆ ಸೂಕ್ತವಾದ ಬೆಳೆಗಳು ಯಾವುವು, ಅದರಲ್ಲಿರುವಂತಹ ಪೋಷಕಾಂಶಗಳು, ವ್ಯವಸ್ಥೆ ಏನಿದೆ, ಗುಣಮಟ್ಟ ಏನಿದೆ ಅನ್ನುವ ವಿಷಯ ನಾವು ಕಂಡುಹಿಡಿದು ಈ ಒಂದು ಅಂಶಗಳನ್ನು ನಾವು ಸರ್ಕಾರಕ್ಕೆ, ಸರ್ಕಾರದ ವಿವಿಧ ಕೃಷಿ, ತೋಟಗಾರಿಕೆ, ಅರಣ್ಯ ಈ ತರದ ಹಲವಾರು ನಮ್ಮ ಕಾರ್ಯಕ್ರಮಗಳ ಅಳವಡಿಸಿಕೊಳ್ಳುವಂತಹ ವಿಭಾಗಗಳಿಗೆ ಈ ಮಾಹಿತಿಯನ್ನು ನಾವು ಕೊಡ್ತೀವಿ. ಈ ಮಾಹಿತಿಯ ಮೂಲಕ ಈ ಇಲಾಖೆಗಳು ತಮ್ಮದೇ ಆದಂತಹ ಯೋಜನೆಗಳಿಗೆ ಈ ಮಾಹಿತಿಯ ತಳಪಾಯವನ್ನು ಮಾಡಿಕೊಂಡು ಯೋಜನೆಗಳನ್ನು ಸೃಷ್ಟಿ ಮಾಡ್ತಾರೆ. ಉದಾಹರಣೆಗೆ ತೋಟಗಾರಿಕೆ ಇಲಾಖೆ, ಒಂದು ಜಿಲ್ಲೆಯ ಒಂದು ವಿಭಾಗದ ತೋಟಗಾರಿಕೆ ಇಲಾಖೆ ಅವರಿಗೆ ವೈಜ್ಞಾನಿಕವಾಗಿ ನಾವು ಸಿದ್ಧ ಮಾಡಿರುವಂತಹ ಅಂಶಗಳು, ಅಂದರೆ ಯಾವ ಸರ್ವೆ ನಂಬರ್ಗೆ ಅಥವಾ ಯಾವ ರೈತನಿಗೆ ಯಾವ ಬೆಳೆ ವೈಜ್ಞಾನಿಕವಾಗಿ ನೆಲ ಮತ್ತು ಮಣ್ಣು ಮತ್ತು ಹವಾಮಾನ ಅನುಸರಿಸಿ ಯಾವ ಬೆಳೆಗಳು ಸೂಕ್ತ ಇದ್ದಾವೆ ಅನ್ನುವುದನ್ನ ನಾವು ಅವರಿಗೆ ಅಂಶಗಳನ್ನು ಕೊಡ್ತೀವಿ. ಈ ಒಂದು ಮಾಹಿತಿಯ ಪ್ರಕಾರ ಯೋಜನೆ ರೂಪಿಸುವಲ್ಲಿ ಇಲಾಖೆ ಅಧಿಕಾರಿಗಳು ಆಯಾ ಜಿಲ್ಲೆ, ಆಯಾ ತಾಲೂಕು, ಆಯಾ ವಿಭಾಗದ ರೈತರಿಗೆ ಈ ವೈಜ್ಞಾನಿಕ ಮಾಹಿತಿಯ ಮೂಲಕ ಇಲಾಖೆಯ ಯೋಜನೆಗಳನ್ನು ಅವರು ರೂಪಿಸುತ್ತಾರೆ. ಇದು ಬಹಳ ಮುಖ್ಯವಾದ ಒಂದು ನಿರ್ಧಾರ ತೆಗೆದುಕೊಳ್ಳುವಂತಹ ಪ್ರಕ್ರಿಯೆಯಲ್ಲಿ ವೈಜ್ಞಾನಿಕ ಪದ್ಧತಿ ಅನುಸರಿಸಿ ನಿರ್ಧಾರ ತೆಗೆದುಕೊಳ್ಳುವಂತಹ ಒಂದು ಉದಾಹರಣೆ. ಇದು ನಮ್ಮ ಜಿಲ್ಲಾ ಮಟ್ಟದಲ್ಲಿ ಅಥವಾ ರಾಜ್ಯ ಮಟ್ಟದಲ್ಲಿ ಆಗುವಂತಹ ಕಾರ್ಯಕ್ರಮಗಳು. ಇನ್ನು ನಮ್ಮ ತಾಲೂಕು ಅಥವಾ ಹೋಬಳಿ ಮಟ್ಟದಲ್ಲಿ ಆಯಾ ರೈತರಿಗೆ ನಾವು ಸಿದ್ಧಪಡಿಸಿರುವಂತಹ ಈ ಅಂಶಗಳನ್ನು ಅವರು ಆಯಾ ಹೋಬಳಿ ಮಟ್ಟದ ಅಧಿಕಾರಿಗಳಿಗೆ ನಾವು ಅಟ್ಲಾಸ್ ಅಂತ ಒಂದು ಪುಸ್ತಕವನ್ನು ರೆಡಿ ಮಾಡ್ತೀವಿ. ಅಟ್ಲಾಸ್, ಅದರಲ್ಲಿ ಈ ಎಲ್ಲ ಅಂಶಗಳ ಹೊಂದಿರುವಂತಹ ನಕ್ಷೆಗಳಿರ್ತವೆ. ಆ ನಕ್ಷೆಗಳಲ್ಲಿ ಪ್ರತಿ ಆಯಾ ಹೋಬಳಿಯ ಸರ್ವೆ ನಂಬರು, ಆಮೇಲೆ ಆ ಸರ್ವೆ ನಂಬರ್ನ ಮಣ್ಣು, ನೀರು, ನೆಲದ ಗುಣಧರ್ಮ, ಬೆಳೆ ಸೂಕ್ತತೆ, ಪೋಷಕಾಂಶಗಳ ಸ್ಥಿತಿಯಲ್ಲಿ ಹೇಗಿದೆ ಅನ್ನುವ ಎಲ್ಲ ಅಂಶಗಳನ್ನು ನಾವು ನಕ್ಷೆ ಮೂಲಕ ಅವರಿಗೆ ಕೊಡ್ತೀವಿ. ಸುಮಾರು ಆ ಪುಸ್ತಕದಲ್ಲಿ ಈ ಎಲ್ಲ ಅಂಶಗಳನ್ನು ಹೇಳಿರುವಂತಹದ್ದು ಸುಮಾರು ಒಂದು 65-70 ನಕ್ಷೆಗಳು. ನಾವು ವಿವಿಧ ನೆಲ, ಜಲ, ಬೆಳೆಗಳ ಸೂಕ್ತತೆ, ಪೋಷಕಾಂಶಗಳ ಪರಿಸ್ಥಿತಿ ಇವೆಲ್ಲಗಳನ್ನು ಒಳಗೊಂಡಿರುವಂತಹ ನಕ್ಷೆಗಳನ್ನು ಕೊಡ್ತೀವಿ. ಆ ನಕ್ಷೆಯಲ್ಲಿ ಆ ಹೋಬಳಿಯ ಅಥವಾ ಆಯಾ ವಿಭಾಗದ ಎಲ್ಲ ರೈತರ ಸರ್ವೆ ನಂಬರ್ನು ಅದರಲ್ಲಿ ಇರುತ್ತೆ. ಹಾಗಿರೋದ್ರಿಂದ ಅಧಿಕಾರಿಗಳು ಆ ನಕ್ಷೆಗಳನ್ನು ಉಪಯೋಗ ಮಾಡಿಕೊಂಡು ಆ ಪ್ರತಿ ಸರ್ವೆ ನಂಬರ್ಗೂ, ಪ್ರತಿ ಪಹಣಿಗೂ ಅಥವಾ ಪ್ರತಿ ರೈತನಿಗೂ ಈ ಎಲ್ಲ ಅಂಶಗಳ ಮಾಹಿತಿಯನ್ನು ಹೇಳಿ ಯೋಜನೆಗಳಿಗೆ ಅವರಿಗೆ ಫಲಾನುಭವಿಗಳನ್ನಾಗಿ ಮಾಡಬಹುದಾಗಿದೆ. ಎರಡನೇದ್ದು, ಕೆಲವೊಂದು ವೈಜ್ಞಾನಿಕ ಸಲಹೆಗಳನ್ನು ಸಹ ಅವರು ರೈತರಿಗೆ ಆಯಾ ಹುಬ್ಳಿ ಮಟ್ಟದಲ್ಲಿ ಕೊಡುವಂತಹ ಅವಕಾಶ ಇದರಲ್ಲಿ ಸಿಗ್ತಾ ಇದೆ. ಮೂರನೇದಾಗಿ, ರೈತರ ಮಟ್ಟದಲ್ಲಿ ರೈತರಿಗೆ ನಮ್ಮ ಈ ಒಂದು ಅಂಕಿಅಂಶಗಳನ್ನು ಕಂಡುಹಿಡಿದು ಇಲಾಖೆಯವರಿಗೆ ಕೊಟ್ಟಾಗ ಅಥವಾ ಇಲಾಖೆಯವರ ಜೊತೆಗೆ ನಾವು ಸೇರಿಕೊಂಡು ಒಂದು ಎಲ್ಆರ್ಐ ಕಾರ್ಡ್ ಅಂತ ನಾವು ಸಿದ್ಧಪಡಿಸಿದ್ದೀವಿ. ಎಲ್ಆರ್ಐ ಕಾರ್ಡ್ ಅಂದರೆ ಭೂಮಿ ಸಂಪನ್ಮೂಲ ಕಾರ್ಡ್. ಈ ಭೂಮಿ ಸಂಪನ್ಮೂಲ ಕಾರ್ಡಿನಲ್ಲಿ ಪ್ರತಿ ಸರ್ವೆ ನಂಬರ್ನ ರೈತನ ಹೆಸರು, ಅವನ ಪೂರ್ಣ ವಿಳಾಸ, ಆಮೇಲೆ ಅವನ ಭೂಮಿಯ ಗುಣಧರ್ಮಗಳು, ಅಂದರೆ ಮಣ್ಣಿನ ಭೌತಿಕ ಗುಣಧರ್ಮಗಳು, ರಾಸಾಯನಿಕ ಗುಣಧರ್ಮಗಳು, ಹಾಗೂ ಪೋಷಕಾಂಶಗಳ ಪರಿಸ್ಥಿತಿ ಅಲ್ಲಿ ಏನಿದೆ ಅನ್ನುವಂತಹ ಮಾಹಿತಿ ನಾವು ಆ ಕಾರ್ಡ್ನ ಮೂಲಕ ಕೊಡ್ತಾ ಇದೀವಿ. ಇದರೊಂದಿಗೆ ಪ್ರತಿ ಈ ಕಾರ್ಡ್ಗಳು, ಎಲ್ಆರ್ಐ ಕಾರ್ಡ್ ಅಥವಾ ಭೂ ಸಂಪನ್ಮೂಲ ಕಾರ್ಡ್ಗಳು, ಇಲಾಖೆಯ ಅಧಿಕಾರಿಗಳು ತಮ್ಮ ಹೋಬಳಿ ಮಟ್ಟದಲ್ಲಿ ಎಲ್ಲ ರೈತರಿಗೆ, ಅಂದರೆ ಯೋಜನೆಯಲ್ಲಿ ಬರುವಂತಹ ಎಲ್ಲ ರೈತರಿಗೆ ಈ ಕಾರ್ಡ್ಗಳನ್ನು ವಿತರಿಸಲಾಗುತ್ತದೆ. ಎರಡನೇದಾಗಿ, ಈ ಭೂ ಸಂಪನ್ಮೂಲ ಕಾರ್ಡ್ಗಳನ್ನು ಉಪಯೋಗ ಹೇಗೆ ಮಾಡಬೇಕು ಅಥವಾ ಇದರ ಆಧರಿಸಿ ನಾವು ನಮ್ಮ ಭೂಮಿಯಲ್ಲಿರುವಂತಹ ನೆಲ, ಜಲ ಮತ್ತು ಬೆಳೆಗಳನ್ನು ನಿರ್ವಹಣೆ ವೈಜ್ಞಾನಿಕವಾಗಿ ಹೇಗೆ ಮಾಡಬೇಕು ಅನ್ನುವಂತಹ ಅಂಶ ನಮಗೆ ಅಥವಾ ರೈತರ ಮಟ್ಟದಲ್ಲಿ ರೈತರಿಗೆ ಗೊತ್ತಾಗುತ್ತೆ, ಅಥವಾ ಅವರಿಗೆ ಗೊತ್ತಾಗದೇ ಇರುವಂತಹ ಪರಿಸ್ಥಿತಿಯಲ್ಲಿ ಅವರಿಗೆ ತರಬೇತಿ ಕೊಟ್ಟು ಆ ಕಾರ್ಡ್ಗಳನ್ನು ನಾವು ವೈಜ್ಞಾನಿಕ ವ್ಯವಸಾಯ ಮಾಡಲಿಕ್ಕೆ ಹೇಗೆ ಅನುಕೂಲ ಮಾಡಿಕೊಳ್ಬಹುದು ಅಥವಾ ಅಳವಡಿಸಿಕೊಳ್ಬಹುದು ಅನ್ನುವಂತಹ ಮಾಹಿತಿಯನ್ನು, ತರಬೇತಿಯನ್ನು ಸಹ ಕೊಡ್ತೀವಿ, ಅಂದರೆ ಆಯಾ ಮಟ್ಟದಲ್ಲಿ ಕೊಡಲಾಗ್ತದೆ. ಹೀಗೆ ಮಾಡುವುದರಿಂದ ನಾವು ನಮ್ಮಲ್ಲಿ ಇರುವಂತಹ ನೈಸರ್ಗಿಕ ಸಂಪನ್ಮೂಲಗಳು, ಮುಖ್ಯವಾಗಿ ಮಣ್ಣು, ಜಲ, ನೆಲ ಮತ್ತು ಬೆಳೆಗಳು, ಇವುಗಳನ್ನು ವೈಜ್ಞಾನಿಕ ಪದ್ಧತಿಯಲ್ಲಿ ನಿರ್ವಹಣೆ ಮಾಡುವುದರಿಂದ ನಮಗೆ ಪರಿಸರ ಸಂರಕ್ಷಣೆ ಮಾಡಿದಾಗುತ್ತೆ. ಎರಡನೇದಾಗಿ, ನಮ್ಮ ನೆಲದ ಉತ್ಪಾದಕತೆಯನ್ನು ನಾವು ಸುಸ್ಥಿರವಾಗಿ ಅಭಿವೃದ್ಧಿಗೊಳಿಸುವಲ್ಲಿ ಬಹಳ ಮುಖ್ಯವಾಗಿ ಪಾತ್ರವಹಿಸುತ್ತದೆ. ಹಾಗಿರೋದ್ರಿಂದ ಈ ಎಲ್ಆರ್ಐ ಕಾರ್ಡ್ ಮೂಲಕ ನಾವು ವ್ಯವಸಾಯ ಮಾಡುವುದು. ಈ ಎಲ್ಆರ್ಐ ಕಾರ್ಡ್ ಅಲ್ಲಿ ಇನ್ನೊಂದು ಮುಖ್ಯವಾಗಿ ಏನು ಅಂದ್ರೆ ಬೆಳೆಯ ಸೂಕ್ತತೆಯನ್ನು ನಾವು ಕೊಟ್ಟಿದ್ದೀವಿ. ಈ ಬೆಳೆ ಸೂಕ್ತತೆಯಲ್ಲಿ ಈಗ ವಿವಿಧ ಕೃಷಿ ಬೆಳೆಗಳು, ವಿವಿಧ ತೋಟಗಾರಿಕೆ ಬೆಳೆಗಳು, ತೋಟಗಾರಿಕೆ ಬೆಳೆಗಳಲ್ಲಿ ವಿವಿಧ ಹಣ್ಣಿನ ಬೆಳೆ, ತರಕಾರಿ ಬೆಳೆ, ಈ ತರ ಎಲ್ಲ ಬೆಳೆಗಳಿಗೆ ಅಂದ್ರೆ ಅಲ್ಲಿ ಪ್ರಚಲಿತವಾಗಿರುವಂತಹ ಅಥವಾ ಅಲ್ಲಿ ರೈತರಿಗೆ ಬಹಳ ಪ್ರಚಲಿತವಾಗಿರುವಂತಹ ತೋಟಗಾರಿಕೆ ಬೆಳೆಗಳಾಗಲಿ ಅಥವಾ ಈ ಫೀಲ್ಡ್ ಕ್ರಾಪ್ಸ್ ಅಂತ ಹೇಳ್ತೀವಿ, ಅದು ಆ ಬೆಳೆಗಳನ್ನ, ಕೃಷಿ ಬೆಳೆಗಳನ್ನ ನಾವು ಅವರಿಗೆ ಸೂಕ್ತತೆಯನ್ನು ಕೊಟ್ಟಿದ್ದೀವಿ. ಅದರಲ್ಲಿ ಯಾವುದು ಅತಿ ಹೆಚ್ಚು ಸೂಕ್ತ ಅಥವಾ ಸೂಕ್ತ ಕಡಿಮೆ ಇದೆ ಅಥವಾ ಸೂಕ್ತನೇ ಇಲ್ಲ ಅನ್ನುವಂತಹ ಮಾಹಿತಿ ನಾವು ಆ ಕಾರ್ಡಲ್ಲಿ ಕೊಡ್ತೀವಿ. ಈ ಮಾಹಿತಿಯನ್ನ ರೈತರು ಅಥವಾ ಯಾವುದೇ ಒಂದು ಆ ಒಂದು ಪ್ರದೇಶದ ಅಧಿಕಾರಿ ಆ ಮಾಹಿತಿ ಕಾರ್ಡಲ್ಲಿರೋ ಮಾಹಿತಿ ಪ್ರಕಾರ ಅವರು ಆ ಭೂಮಿಯಲ್ಲಿ ಏನು ಬೆಳೆ ಬೆಳೆಯಬಹುದು ಅನ್ನುವಂತಹ ಮುಖ್ಯವಾದ ನಿರ್ಧಾರ ಅವರು ತಗೋಬಹುದು. ಇದರಿಂದ ಏನಾಗುತ್ತೆ ಅಂದ್ರೆ ಒಂದು ಸೂಕ್ತ ಇರದೇ ಇರುವಂತಹ ಬೆಳೆಗಳನ್ನ ನಾವು ಅಲ್ಲಿ ಅದನ್ನ ಬೆಳೀಬಾರದು ಅನ್ನುವಂತಹ ಅಂಶವನ್ನು ನಾವು ಮನದಟ್ಟು ಮಾಡಿಕೊಳ್ಬಹುದು. ಯಾಕಂದ್ರೆ ಸಾಕಷ್ಟು ರೈತರು ನೆಲ ಮತ್ತು ಭೂಮಿಯ ಮಣ್ಣಿನ ಗುಣಧರ್ಮಗಳನ್ನ ಅವರ ಹತ್ರ ಮಾಹಿತಿ ಇರದೆ ಸೂಕ್ತ ಇರಲಾರದೇ ಇರುವಂತಹ ಬೆಳೆಗಳನ್ನು ಬೆಳೆದು ಕೆಲವು ಎರಡು ಅಥವಾ ಮೂರು ವರ್ಷ ಆದಮೇಲೆ ಬೆಳೆಗಳಿಗೆ ಸಾಕಷ್ಟು ರೋಗಗಳು ಅಥವಾ ಬೆಳೆ ನಾಶ ಆಗುವಂತಹ ಪರಿಸ್ಥಿತಿಗಳನ್ನು ಸಾಕಷ್ಟು ಉಂಟಾಗ್ತಾ ಇದೆ. ಹಾಗಿರೋದ್ರಿಂದ ನಾನು ಎಲ್ಲ ರೈತರಿಗೆ ಈ ಮೂಲಕ ಕೇಳಿಕೊಳ್ಳುವುದೇನೆಂದರೆ ವೈಜ್ಞಾನಿಕ ಪದ್ಧತಿ ಅಥವಾ ವೈಜ್ಞಾನಿಕ ಅಂಶಗಳ ಆಧಾರದ ಮೇಲೆ ನಾವು ಬೆಳೆಗಳನ್ನ ಬೆಳೆಯುವಂತಹದ್ದು, ಪೋಷಕಾಂಶ ನಿರ್ವಹಣೆಯ ಚಟುವಟಿಕೆ ಮಾಡುವಂತಹದ್ದು, ಆಮೇಲೆ ಮಣ್ಣು ಮತ್ತು ನೀರು ಸಂರಕ್ಷಣೆ ಕಾರ್ಯಕ್ರಮಗಳನ್ನು ಮಾಡುವಂತಹ ಚಟುವಟಿಕೆಗಳನ್ನು ನಾವು ಎಲ್ಆರ್ಐ ಕಾರ್ಡ್ ಆಧಾರದ ಮೇಲೆ ಅಂದರೆ ಭೂ ಸಂಪನ್ಮೂಲ ಕಾರ್ಡ್ ಆಧಾರದ ಮೇಲೆ ಮಾಡಿದರೆ ನಮ್ಮ ವ್ಯವಸಾಯ ಸುಸ್ಥಿರತೆ ಅಂದರೆ ಲಾಭದಾಯಕ ಆಗುತ್ತೆ ಅಥವಾ ನಮ್ಮಲ್ಲಿರುವಂತಹ ಸಂಪನ್ಮೂಲಗಳ ಆರೋಗ್ಯ ನಾವು ಹೆಚ್ಚಿನ ದಿವಸಗಳವರೆಗೆ ಕಾಪಾಡಬಹುದು. ಹೀಗಿರೋದ್ರಿಂದ ಈ ಮಾಹಿತಿಯನ್ನ ನೀವು ಅರ್ಥ ಮಾಡಿಕೊಂಡಾದ ಮೇಲೆ ನಿಮ್ಮ ಜೊತೆಗೆ ಇರುವಂತಹ ಇನ್ನೊಬ್ಬ ರೈತನಿಗೂ ಸಹ ಇದರ ಪ್ರಾಮುಖ್ಯತೆಯ ಬಗ್ಗೆ ರೈತರು ಇನ್ನೊಬ್ಬ ರೈತರಿಗೆ ಹೇಳಿದ್ರೂ ಬಹಳ ದೊಡ್ಡ ಪರಿಣಾಮ ಉಂಟಾಗುತ್ತೆ. ಯಾಕಂದ್ರೆ ರೈತರಿಗೆ ಹೇಳಿದರೆ ಅವರ ಮನವರಿಕೆ ಆಗುವುದು ಬಹಳ ಸುಲಭ. ಹಾಗಿರೋದ್ರಿಂದ ಈ ಒಂದು ಯೋಜನೆಯ ಇಂದ ಬಂದಿರುವಂತಹ ಈ ಮಾಹಿತಿಯನ್ನ ರೈತರ ಮಟ್ಟದಲ್ಲಿ ರೈತರಿಗಾಗಿ ಸೃಷ್ಟಿಯಾಗಿರೋದ್ರಿಂದ ಇದರ ಸದುಪಯೋಗ ಪಡೆದುಕೊಂಡು ವೈಜ್ಞಾನಿಕ ಪದ್ಧತಿಯಲ್ಲಿ ವ್ಯವಸಾಯ ಮಾಡಬೇಕು ಅನ್ನೋದನ್ನ ನಾವು ಈ ಮೂಲಕ ಎಲ್ಲ ರೈತರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನೊಂದು, ಕೆಲವೊಬ್ಬರು ರೈತರು ಹೊಸದಾಗಿ ತಮ್ಮ ವ್ಯವಸಾಯ ಅನ್ನ ಎಲ್ಆರ್ಐ ಕಾರ್ಡ್ ಮೂಲಕ ನಾವು ಮಾಡಬೇಕಂತ ಇದ್ದೀವಿ, ನಮಗೆ ಇದರ ಮೂಲಕ ನಮಗೆ ಇನ್ನೂ ಮಾಹಿತಿ ಕೊಟ್ಟು ನಮಗೆ ಇದರ ತಾಂತ್ರಿಕ ಮಾಹಿತಿಯನ್ನು ಒದಗಿಸಲಿಕ್ಕೆ ರೈತರು ನಮ್ಮ ವಿಜಯಪುರ, ಬಾಗಲಕೋಟೆ ಮತ್ತೆ ಸುತ್ತಮುತ್ತಲಿನ ರೈತರು ನಮಗೆ ಕೇಳಿದರೆ ನಾವು ಅವರಿಗೂ ಸಹ ಈ ತಾಂತ್ರಿಕ ಮಾಹಿತಿಯನ್ನ ಹೇಳಿ ಅವರಿಗೆ ಯಶಸ್ವಿಯಾಗಿ ವ್ಯವಸಾಯ ಮಾಡಲಿಕ್ಕೆ ವೈಜ್ಞಾನಿಕ ಅಂಶಗಳನ್ನು ಕೊಟ್ಟು ಸಹಾಯ ಮಾಡುವಂತದ್ದು ನಮ್ಮ ಉದ್ದೇಶ ಆಗಿದೆ. ಹೀಗಿರೋದ್ರಿಂದ ಇದರ ಸದುಪಯೋಗ ಪಡೆದುಕೊಳ್ಳಲು ನಾನು ಈ ಮೂಲಕ ಎಲ್ಲ ರೈತರಿಗೆ ಹಾಗೂ ಈವನ್ ತಾಲೂಕು ಮಟ್ಟದ ಅಥವಾ ಹೋಬಳಿ ಮಟ್ಟದ ಕೃಷಿ ಸಲಹೆಗಾರರು ಅಥವಾ ಎನ್ಜಿಒಸ್ ಯಾರು ಕೃಷಿಗೆ ಉತ್ಪಾದಕತೆ ಹೆಚ್ಚು ಮಾಡಲಿಕ್ಕೆ ಕೆಲಸ ಮಾಡ್ತಾ ಇದ್ದಾರೋ ಅವರು ಈ ಎಲ್ಲರೂ ಸಹ ಇದರ ಉಪಯೋಗವನ್ನು ಪಡೆದುಕೊಂಡು ರೈತನ ಅಭಿವೃದ್ಧಿಗಾಗಿ ನಾವು ಕೆಲಸ ಮಾಡಬಹುದಂತ ನಾನು ತಿಳ್ಕೊಂಡಿದ್ದೇನೆ. ಇನ್ನೊಂದು ಮುಖ್ಯವಾದ ಸಂಗತಿ ಏನು ಅಂದರೆ ರಿವಾರ್ಡ್ ಯೋಜನೆ ಅಡಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 25 ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮವನ್ನು ಅಥವಾ ಈ ಯೋಜನೆಯನ್ನು ಅನುಷ್ಠಾನಗೊಳ್ತಾ ಇದೆ. ಈ ಯೋಜನೆಯಡಿಯಲ್ಲಿ ಸುಮಾರು 25 ಲಕ್ಷ ಹೆಕ್ಟೇರ್ ಜಮೀನು ಇದರಲ್ಲಿ ಒಳಗೊಂಡಿದೆ. ನಾವು ಕಿರು ಜಲಾನಯ ಅಂತ ಹೇಳ್ತೀವಿ. ಕಿರು ಜಲಾನಯನ ಅಂದರೆ ಸುಮಾರು 500 ರಿಂದ 1000 ಹೆಕ್ಟೇರ್ ಜಮೀನಿನ ಮಳೆ ನೀರು ಹರಿದುಕೊಂಡು ಒಂದೇ ಹಳ್ಳದ ಮೂಲಕ ಹೋಗುವಂತಹ ಒಂದು ನೈಸರ್ಗಿಕ ಒಂದು ಪ್ರಕ್ರಿಯೆ, ಅದಕ್ಕೆ ನಾವು ಒಂದು ಕಿರು ಜಲಾನಯನ ಅಂತ ಹೇಳ್ತೀವಿ. ಆ ತರದ ಕಿರು ಜಲಾನಯನಗಳು ಈ ಯೋಜನೆಯಲ್ಲಿ ಸುಮಾರು 3,352 ಕಿರು ಜಲಾನಯನಗಳು ಈ ಯೋಜನೆಯಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಅಳವಡಿಸಿಕೊಳ್ಳಲಾಗಿದೆ. ಇನ್ನು ನಮ್ಮ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಅದರ ಅಡಿಯಲ್ಲಿ ಬರುವಂತಹ ಮೂರು ಜಿಲ್ಲೆಗಳು, ಒಂದು ಬಾಗಲಕೋಟು, ವಿಜಯಪುರ ಮತ್ತು ಬೀದರ್, ಈ ಮೂರು ಜಿಲ್ಲೆಗಳು ಸೇರಿ ಸುಮಾರು 356,953 ಹೆಕ್ಟೇರ್ ಪ್ರದೇಶವನ್ನು ನಾವು ನಮ್ಮ ವೈಜ್ಞಾನಿಕ ಸಮೀಕ್ಷೆಗಾಗಿ ನಾವು ಆಯ್ಕೆ ಮಾಡಿಕೊಂಡಿದ್ದೀವಿ. ಇದರಲ್ಲಿ 501 ಕಿರು ಜಲಾನಯನಗಳು ಅಳವಡಿಸಲಾಗಿದೆ. ಇದು ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಹುನಗುಂದ ಮತ್ತು ಇಳಕಲ್ ತಾಲೂಕು ಇದರಲ್ಲಿ ಅಳವಡಿಸಿಕೊಂಡಿದ್ದೀವಿ. ಅದಾದಮೇಲೆ ವಿಜಯಪುರದಲ್ಲಿ ಬರುವಂತಹ ತಾಲೂಕುಗಳು ಬಸವನ್ ಬಾಗೇವಾಡಿ, ನಿಡಗುಂದಿ, ಕೋಲಾರ, ದೇವರಹಿಪ್ಪರಗಿ, ವಿಜಯಪುರ, ತಿಕ್ಕೋಟ ಮತ್ತು ಬಬಲೇಶ್ವರ್, ಈ ಎಲ್ಲ ತಾಲೂಕುಗಳು ವಿಜಯಪುರ ಜಿಲ್ಲೆಯಡಿಯಲ್ಲಿ ರಿವಾರ್ಡ್ ಯೋಜನೆಯಲ್ಲಿ ಬರ್ತಾ ಇದೆ. ಹಾಗೆ ಬೀದರ್ ಜಿಲ್ಲೆಯ ಹುಲ್ಸೂರು ತಾಲೂಕು, ಬಸವಕಲ್ಯಾಣ, ಚಿಟಗುಪ್ಪ, ಹುಮ್ನಾಬಾದ್, ಔರಾದ್ ಮತ್ತು ಕಮಲ್ನಗರ್, ಈ ಎಲ್ಲ ತಾಲೂಕುಗಳು ಸೇರಿ ಸುಮಾರು 111,285 ಹೆಕ್ಟೇರ್ ಜಮೀನುಗಳನ್ನು ನಾವು ಈ ಬೀದರ್ ಜಿಲ್ಲೆ ಅಡಿಯಲ್ಲಿ ನಾವು ಈ ಯೋಜನೆಯಡಿಯಲ್ಲಿ ವೈಜ್ಞಾನಿಕ ಸಮೀಕ್ಷೆ ಮಾಡ್ತಾ ಇದ್ದೀವಿ. ಇದರಲ್ಲಿ ಇಲ್ಲಿಯವರೆಗೆ ಒಟ್ಟಾರೆ ನಾವು ನಮ್ಮ ಈ ವೈಜ್ಞಾನಿಕ ಸಂಶೋಧನೆಯ ಮೂಲಕ ನೆಲ, ಮಣ್ಣು, ಎಲ್ಲ ಜಮೀನಿನ ಸರ್ವೆ ನಂಬರ್ನ, ಈ ಯೋಜನೆಯಲ್ಲಿ ಬರುವಂತಹ ಎಲ್ಲ ರೈತರ ಮಣ್ಣಿನ ಜಮೀನಿನ ವೈಜ್ಞಾನಿಕ ವಿಶ್ಲೇಷಣೆಯನ್ನು ನಾವು ಮಾಡಿದ್ದೀವಿ. ಇದರಲ್ಲಿ ಮುಖ್ಯವಾಗಿ ನಾನು ಹೇಳಿದ ಹಾಗೆ LRI ಕಾರ್ಡ್ ನಾವು ಅಥವಾ ಭೂ ಸಂಪನ್ಮೂಲ ಕಾರ್ಡ್ ತಯಾರು ಮಾಡ್ತಾ ಇದ್ದೀವಿ. ಇಲ್ಲಿವರೆಗೆ ಸುಮಾರು 211,305 LRI ಕಾರ್ಡ್ಗಳನ್ನು ಈ ಎಲ್ಲ ಮೂರು ಜಿಲ್ಲೆಗಳಲ್ಲಿ ನಾವು ತಯಾರು ಮಾಡಿ ಇಲಾಖೆಯವರಿಗೆ, ಇಲಾಖೆ ಅಧಿಕಾರಿಗಳಿಗೆ ಕೊಟ್ಟಿದ್ದೀವಿ. ಇನ್ನೂ ಈ ಒಂದು ಯೋಜನೆಯಡಿಯಲ್ಲಿ ಈ ಮೂರು ಜಿಲ್ಲೆಯಲ್ಲಿ ಸುಮಾರು 2.5-3 ಲಕ್ಷ ಕಾರ್ಡ್ಗಳನ್ನು ನಾವು LRI ಕಾರ್ಡ್ಗಳನ್ನು ಸಿದ್ಧಪಡಿಸುವಂತ ಗುರಿ ನಮ್ದಾಗಿದೆ. ಈ ಕಾರ್ಡ್ಗಳ ಉಪಯೋಗನು ನಾನು ನಿಮಗೆ ಬಹಳ ವಿವರಣೆಯನ್ನು ನಾನು ನಿಮಗೆ ಹೇಳಿದ್ದೀನಿ, ವಿವರಿಸಿ ಹೇಳಿದ್ದೀನಿ. ಯಾವುದಕ್ಕೂ LRI ಕಾರ್ಡ್ ಅಥವಾ ಭೂ ಸಂಪನ್ಮೂಲ ಕಾರ್ಡ್ ಅನ್ನು ಅಳವಡಿಸಿಕೊಂಡು ಸುಸ್ಥಿರ ವ್ಯವಸಾಯ ಬೇಸಾಯ ಕಾರ್ಯಕ್ರಮಗಳನ್ನು ವೈಜ್ಞಾನಿಕ ಪದ್ದತಿಯಲ್ಲಿ ಮಾಡಲಿಕ್ಕೆ ನಿಮಗೆ ಮತ್ತೆ ಏನಾದರೂ ಮಾಹಿತಿ ಬೇಕು ಅಂದಾಗ ನೀವೆಲ್ಲರೂ ನನ್ನ ಮೊಬೈಲ್ ನಂಬರ್ 9845493858 ಈ ಒಂದು ಸಂಖ್ಯೆಗೆ ನೀವು ಕರೆ ಮಾಡಿ ನಾವು ನಿಮಗೆ ಸೂಕ್ತವಾದ ಮಾಹಿತಿಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನಮಸ್ಕಾರ. ಒಂದೊಂದು ನೀರಹನಿ ಅಮೂಲ್ಯಖನಿ ಅದನುಳಿಸಲು ಬಸಿಯಬೇಕು ಬೆವರಿನ ಹನಿ, ಬೆವರಿನ ಹನಿ, ಬೆವರಿನ ಹನಿ. ತಡೆಯನ್ನು ಹಾಕೋಣ ಬನ್ನಿರು, ಓಡುವ ನೀರನ್ನು ಹಿಡಿಯೋಣ ಬನ್ನಿರು, ಜಲಧಾರೆ ಜೀವಧಾರೆ ಮಾಡೋಣ ಬನ್ನಿರು, ಜಲಧಾರೆ ಜೀವಧಾರೆ ಮಾಡೋಣ ಬನ್ನಿರು, ಜಲಧಾರೆ ಜೀವಧಾರೆ ಸಲಿಲಧಾರೆ ಜೀವನಧಾರೆ, ಜಲಧಾರೆ ಜೀವಧಾರೆ ಸಲಿಲಧಾರೆ ಜೀವನಧಾರೆ ಜೀವನಧಾರೆ. ಹಾರುವ ಮಣ್ಣನ್ನು ಹಿಡಿಯೋಣ ಬನ್ನಿರು, ಸವೆಯುವ ಮಣ್ಣನ್ನು ನಿಲ್ಲಿಸೋಣ ಬನ್ನಿರು, ಮಣ್ಣ ಮನೆ ಜೀವ ಸೆನೆ ಮಾಡೋಣ ಬನ್ನಿರು, ಜಲಧಾರೆ ಜೀವಧಾರೆ ಮಾಡೋಣ ಬನ್ನಿರು, ಜಲಧಾರೆ ಜೀವಧಾರೆ ಮಾಡೋಣ ಬನ್ನಿರು, ಜಲಧಾರೆ ಜೀವಧಾರೆ ಸಲಿಲಧಾರೆ ಜೀವನಧಾರೆ, ಜಲಧಾರೆ ಜೀವಧಾರೆ ಸಲಿಲಧಾರೆ ಜೀವನಧಾರೆ. ಜೀವನಧಾರೆ

ವಿಷ ಸುರಿದರು ಆಗಲಾದೆನು ನಷ್ಟ. ಈ ಶತಮಾನದ ಜಿದ್ದಿನ ಕೀಟ ವಿಷ ಸುರಿದರು ಆಗಲಾರೆನು ನಷ್ಟ. ಹೆಲಿಯೋತಿಸ್ನಾನು ಹೆಲಿಯೋತಿಸ್ನಾನು ಹೆಲಿಯೋತಿಸ್ನಾನು. ನನ್ನ